ನಮ್ಮ ಮುದಗೋಟ್ ಗ್ರಾಮ ಜಾಲಳ್ಳಿ ಹೋಬಳಿ. ನಮ್ಮ ಕುಟುಂಬದಾಗ ಮೂರು ಹೆಸರದಾಗ 15 ಎಕರೆ ಐತ್ರಿ. 15 ಎಕರೆ ನಾವು ತಾಳೆ ಬೆಳೆ ಪ್ಲಾಂಟೇಶನ್ ಮಾಡೇವ್ರಿ. ತಾಳೆ ಬೆಳೆಯನ್ನ ತಾವು ಹಚ್ಚಿದಿರಿ 15 ಎಕರೆದಲ್ಲಿ. ಯಾಕೆ ತಾಳೆ ಬೆಳೆಗೆ ಹೋದ್ರಿ? ಬೇರೆ ಮಾಡಬಹುದಾಗಿತ್ತು, ಒಳ್ಳೆ ನೀರಿದೆ ನಿಮಗೆಲ್ಲ, ನದಿ ಪಕ್ಕದಲ್ಲಿದ್ದೀರಿ. ಇದನ್ನು ತಾಳೆ ಬೆಳಕನು ನೀರು ಬೇಕ್ರಿ. ನೀರು ಒಂದು ಗಿಡಕ್ಕೆ ಬ್ಯಾಸಿಗಕ್ಕೆ ವಯಸ್ಸಕ್ಕೆ ಬಂದ ಗಿಡಕ್ಕೂ 300 ಲೀಟರ್ ಬೇಕ್ರಿ ಒಂದು ಗಿಡಕ್ಕೆ. ಇದು ನೀರು ಕಮ್ಮಿ ಇದ್ರೂ ಇದನ್ನು ಬೆಳೆದಲ್ರಿ. ನಾವು ಯಾಕೆ ಹೋಗಿದ್ವಿ ಅಂದ್ರೆ ಹತ್ತಿ ಇಟ್ಟೇನ್ರಿ ನಾವು ಮೊದಲು ಹತ್ತೂರಿ. ಹತ್ತದಾಗನು ನಮಗ ಏನು ಲ್ಯಾಬರು ಅವು ಇವು ಸಮಸ್ಯೆ ಭಾಳ ಆಗ್ಯಾವ್ರಿ. ರೋಗ ಬರೆಯೋದು ಅದು ಇದು ಹಿಂಗಾವ್ರಿ ಸಮಸ್ಯೆಗಳು. ಈ ಬೆಳಕು ಹೋಗೋದು, ಈ ಬೆಳಕು ಅಂತ ರೋಗಗಳು ಇರಕ್ಕಿಲ್ಲರಿ. ಮತ್ತು 25 ವರ್ಷವರೆಗೂ ನಮಗೆ ನೋಟ್ ಇಲ್ಲರಿ, ಹಿಂಗೆ ಹಂಗೆ ನಡೀತದ್ರಿ ಇದು. ಆದರೆ ಗಿಡನ ಬೆಳೆಸ್ಕೊಳ್ಳೋದು ಮುಖ್ಯ. 4 ವರ್ಷ ಗಿಡ ಭಾರಿ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ನಾವು ಮಾಡ್ಕೋಬೇಕ್ರಿ. ಹಂಗೆ ಬಲಿಷ್ಠವಾಗಿ ಬೆಳೆದ ಮೇಲೆ ಇಳುವರಿ ಕೊಡ್ತದ್ರಿ. ಒಂದು ಗಿಡ ಸುಮಾರು 2 ಕ್ವಿಂಟಲ್ ಹಣ್ಣು ಕೊಡ್ತದ್ರಿ. ಇದು 1 ವರ್ಷಕ್ಕೆ 57 ಗಿಡ ಇರ್ತಾವ್ರಿ ಒಂದು ಎಕರೆಗೆ. 57 ಗಿಡದಾಗ 7 ಗಿಡ ಮೈನಸ್ ಮಾಡಿದ್ರು 50 ಗಿಡದಾಗ ನಮಗೆ 10 ಟನ್ ಇಳುವರಿ ಬರ್ತದೆ. ಆ ರೀತಿ ನಾವು ಆಂಧ್ರದಾಗ ಹೋಗಿ ಅವ್ರ ರೈತರನ್ನೆಲ್ಲರನ್ನ ಕೇಳ್ಕೊಂಡು ಇದೇ ಬೆಟರ್ ಆಗ್ತದ ಅಂತ ಮಾಡಿ ನಾವು ಹಚ್ಚನ್ರಿ. ಈಗ 15 ಎಕರೆ ಹಚ್ಚಿರ್ತಾವ, ಎಷ್ಟು ವರ್ಷ ಆತ ಹಚ್ಚಿ, ಯಾವ್ಯಾವ ಅಂತರ ಕೊಟ್ಟಿರಿ, ಸಸಿಗಳನ್ನ ಎಲ್ಲಿಂದ ತಗೊಂಬಂದ್ರಿ, ಹೇಗೆ ಇದನ್ನ ಪ್ಲಾನ್ ಮಾಡ್ಕೊಂಡು ಹೇಳಿ ಸ್ವಲ್ಪ. ನಾವು 2014 ಅಕ್ಟೋಬರ್ದಾಗ ಹಚ್ಚನ್ರಿ ಇದು. ಈಗ 8ನೇ ವರ್ಷ ರನ್ನಿಂಗ್ ರೀ ಇದು. ಸೀಸಂತೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಫ್ಯಾಕ್ಟ್ರಿದವ್ರು ಕೊಟ್ಟಾರ್ರಿ, ಫ್ರೀ ಕೊಟ್ಟಾರೆ. ಆಮೇಲೆ ನಮಗೆ ಸವಲತ್ತು ಏನು ಮಾಡ್ಯಾರ ಹಾರ್ಟಿಕಲ್ಚರ್ ಅವರು 2 ಬೋರ್ ರೊಕ್ಕ ಕೊಟ್ಟಾರ್ರಿ. ಹನಿ ನೀರಾವರಿಗೇನು ರೊಕ್ಕ 17,000 ಹನಿ ನೀರಾವರಿ ಬಂದೇವ್ರಿ ತೊಗರಿ ಅಂತ ಹಾಕ್ಯಾನ. ಅದ್ರ ಕನ್ನ ನಮಗೆ ಮುಖ್ಯ ಈ ಗಿಡ ಬೆಳೆಸೋದೇ ನಾವು ಭಾಳ ಮುಖ್ಯವಾಗ ನಾವು ಮಾಡೇನ್ರಿ. ಈಗ ಗಿಡ ಬೆಳೆಸ್ಬೇಕಾದ್ರೆ ಹಚ್ಚಿದ್ರಲ್ತಾವ ಎಷ್ಟು ಡಿಸ್ಟೆನ್ಸ್ ಇಟ್ಟರಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಎಷ್ಟು ಇಟ್ಟರಿ? ಗಿಡದಿಂದ ಗಿಡಕ್ಕೆ 30 ಫೂಟ್ ಅಂತರ ಇರ್ತದ ರೀ. ಎಕರೆಗೆ 57 ಗಿಡ ಬೀಳ್ತವ್ರ ಆಲಕ್ಕ. ಅಂದ್ರೆ ಒಟ್ಟ ಹಿಂಗು ಅಡ್ಡು 30 ಫೂಟ್, ಅಗಲು 30 ಫೂಟ್, ಉದ್ದು 30 ಫೂಟ್, ಟ್ರಯಾಂಗಲ್ ಟೈಪ್ ಬರ್ತದ್ರಿ. ಆದ್ರೆ ಒಂದು ಗಿಡ ನಳ್ಳಿ ಇನ್ನೊಂದು ಗಿಡ ಮೇಲೆ ಬೀಳಲಾರ್ದಂಗ ಸೆಂಟರ್ ಸೆಂಟರ್ ಬರ್ತದ್ರಿ. ಒಂದೊಂದು ಲೈನ್ಗೆ ಒಂದೊಂದು ಲೈನ್ಗೆ ಟ್ರಯಾಂಗಲ್ ಲೆಕ್ಕ ಬರ್ತದ್ರಿ. ಹಂಗಾದ್ರೆ 57 ಬರ್ತವ್ರಿ, ಇಲ್ಲಾಂದ್ರೆ ಸ್ಟ್ರೈಟ್ ಮಾಡ್ಕೊಂಡ್ರೆ 57 ಬರಲಂಗಿಲ್ಲರಿ. ಈಗ ತಾಳೆಯನ್ನು ಹಚ್ಚಿ 8 ವರ್ಷ ಆತ್ ನೀವು, ಇಳುವರಿ ಯಾವಾಗ ಪ್ರಾರಂಭ ಆತಿದ್ರದ್ದು? 4ನೇ ವರ್ಷದಾಗ ನಮಗೆ ಎಕರೆಗೆ 4 ಟನ್ ಬಂದಿದ್ರಿ. ಆಮೇಲೆ 5ನೇ ವರ್ಷ ಸೇಮ್ ಬಂದಿದ್ರಿ. ಸ್ವಲ್ಪ ಪಾಲಿನೇಷನ್ ಪ್ರಾಬ್ಲಮ್ ಆಗಿದ್ರಿ. ಆ ಕಡೆ ಸುತ್ತು ಪೆಸ್ಟಿಸೈಡ್ಸ್ ಹೊಡ್ತಿರಲ್ರಿ, ಅದರ ಸಲುವಾಗಿ ವೀವುಲ್ಸ್ ಅಂತ ಇರ್ತವ್ರಿ ಪಾಲಿನೇಷನ್ ಮಾಡೇ ಹುಳ, ಅವು ಎಸ್ಕೇಪ್ ಆಗ್ಯಾವ್ರಿ. ಅದರ ಸಲುವಾಗಿ 5ನೇ ವರ್ಷ ನಮಗೆ ಕಮ್ಮಿ ಆಗಿದ್ರಿ ಇಳುವರಿ. ಆ ಪ್ರಾಬ್ಲಮ್ನ ಅದಕ್ಕೆ ಮೀಸಿ ನಾವು ಮತ್ತು ವೀವುಲ್ಸ್ ತಂದು ಹಾಕಿದ ಮೇಲೆ 6ನೇ ವರ್ಷ ನಮಗೆ 8 ಟನ್ ಬಂದಿದ್ರಿ ಎಕರೆಗೆ. ಕಣ್ಣಿಂದ ಪಾಲಿನೇಷನ್ ಪ್ರಾಬ್ಲಮ್ ಬರಲಾರ್ದಂಗೆ ನೋಡ್ಕೊಂತ ನಾವು ಎಲ್ಲ ಈ ಗಿಡಗಳನ್ನ ನೋಡ್ಕೊಂಡ ಮೇಲೆ ಈ 7ನೇ ವರ್ಷಕ್ಕೆ ನಮಗೆ 13 ಟನ್ ಇಳುವರಿ ಬಂದಿದ್ರಿ. ಅಂದ್ರೆ ಈಗ 13 ಟನ್ ಪ್ರತಿ ಎಕರೆಗೆ ಇಳುವರಿ ಬರ್ತಾ ಇದೆ ನಿಮ್ದು? ಹಾ, ಪ್ರತಿ ಎಕರೆಗೆ 7ನೇ ವರ್ಷ ಬಂದಿದ್ರಿ. 8ನೇ ವರ್ಷ ಮತ್ತು ವಾತಾವರಣ ಕರೆಕ್ಟ್ ಇದ್ರೆ ಹಂಗೆ ಬರಬಹುದು, ಇಲ್ಲಾಂದ್ರೆ 1 ಟನ್ ಹೆಚ್ಚು ಕಮ್ಮಿ. 10 ಟನ್ ಅಂತೂ ಕಂಪಲ್ಸರಿ ಬರ್ತದ್ರಿ. ಆದ್ರೆ ಗಿಡ ನಿರ್ವಹಣೆ ಹೆಂಗಂದ್ರೆ ಈ ಗಿಡ ಎಷ್ಟು ಬಲ ತಿಂತದ, ಎಷ್ಟು ನೀರು ಕುಡಿದ ಅಷ್ಟು ರಿಟರ್ನ್ ಕೊಡ್ತದ್ರಿ. ಇದು 3 ತಿಂಗಳಕ್ಕೆ 3 ತಿಂಗಳಕ್ಕೆ ನಾವು ರಸಗೊಬ್ಬರ ಹಾಕೋಬೇಕ್ರಿ. ಫರ್ಟಿಲೈಜರ್ ಯಾವುದು, 1 ಕೆಜಿ ಪೊಟಾಷು, 1 ಕೆಜಿ SSP ಸೂಪರ್ ಫಾಸ್ಫೇಟ್, 1/2 ಕೆಜಿ ಯೂರಿಯಾ. 3 ತಿಂಗಳಕ್ಕೆ ಒಂದೊಂದು ಡೋಸ್ ಇದೆ ಹಾಕೋಬೇಕ್ರಿ. ಅಂದ್ರೆ 3 ರಸಗೊಬ್ಬರಗಳನ್ನ ತಂದು ಕುಡಿಸಿ ಕೊಡ್ತೀರಿ ಬೇರೆ ಬೇರೆಯಾಗಿನೇ? ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾವ್ರಿ. ಆದ್ರೆ 6 ತಿಂಗಳಕ್ಕೊಮ್ಮೆ ನ್ಯೂಟ್ರಿಯೆಂಟ್ಸ್ ಮಾಡ್ತಾವ್ರಿ. ನ್ಯೂಟ್ರಿಯೆಂಟ್ಸ್ ಅಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟು ಗಿಡಕ್ಕೆ 1/2 ಕೆಜಿ ಲೆಕ್ಕ 2 ಟೈಮ್ ಕೊಡ್ಬೇಕ್ರಿ 1 ವರ್ಷಕ್ಕೆ ಮ್ಯಾಗ್ನೀಷಿಯಂ ಸಲ್ಫೇಟು. ಅದು ಸಾಯಿಲ್ ಅಪ್ಲಿಕೆಂಟ್ ಇರ್ತದಲ್ಲ ಅದು. ಬೋರಾನ 200 ಗ್ರಾಮ್ 2 ಟೈಮ್ ಕೊಡ್ಬೇಕ್ರಿ, ಜೂನ್ ಡಿಸೆಂಬರ್. 6 ತಿಂಗಳಕ್ಕೆ ಅದು ಇದು ನ್ಯೂಟ್ರಿಷನ್ ಮಾಡ್ಕಂದ್ರೆ ಅವು ಗಿಡ ಕರೆಕ್ಟ್ ಇರ್ತವ್ರಿ. ನಾವು ಒಂದು ವೇಳೆ ಇವು ಮರೆಸಿಬಿಟ್ಟವು ಅಂದರೆ ಗಿಡ ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಬೋರಾನ್ ಡೆಫಿಷಿಯನ್ಸಿ ಖಚಿತವಾಗಿ ಬರ್ತದ್ರಿ. ಯಾಕಂದರೆ ಅದು ಎಷ್ಟು ತಿಂತವೋ ಅಷ್ಟು ಕೊಟ್ಟು ಬಿಡ್ತವ್ರಿ, ಅವು ನಿಸ್ಸತ್ವವಾಗಿ ಬಿಡ್ತವೆ. ಅದರ ಸಲುವಾಗಿ ನಾವು 3 ತಿಂಗಳಕ್ಕೆ ಗೊಬ್ಬರ ಮತ್ತು ಈ ನ್ಯೂಟ್ರಿಯೆಂಟ್ಸ್ 6 ತಿಂಗಳಕ್ಕೆ ಕಂಪಲ್ಸರಿ ಹಾಕ್ಬೇಕ್ರಿ. ಮಳೆಗಾಲ ಅಂತೂ ನಾವು ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಂದ್ರೆ ಒಂದು ಸಾಲು ಎಕರೆಗೆ 4 ಟನ್ 5 ಟನ್ ಹಾಕಿದ್ರೆ, ಪ್ಲಸ್ ಈ ಪರಗ ಎಲ್ಲ ನಾವು ಸ್ರೆಡ್ಡರ್ ದ್ವಾರಾ ಪುಡಿ ಮಾಡಿ ಹಾಕ್ತೇನ್ರಿ. ಸ್ರೆಡ್ಡರ್ನು ಕೊಟ್ಟಾರ್ರಿ ನಮಗೆ ಹಾರ್ಟಿಕಲ್ಚರ್ ಅವ್ರು, ಅದು ಪುಡಿ ಮಾಡಿ ಕೊಡೋಕ್ಕೆ. ಅದು ಬಿಟ್ಟು ಮತ್ತು ಸ್ವಲ್ಪ ಸಾವಯವ ಬೇಸಾಯ ಲೆಕ್ಕ ನಾವು ಗೋಮೂತ್ರ ಜೀವಾಮೃತ ನಡುವ ಪಾಕ್ಷಿಕ ಅಂದರೆ ಸ್ವಲ್ಪ ತಿಂಗಳಕ್ಕೆ 1,000 ಲೀಟ್ರು ಹಂಗೆ ಕಲಿಸ್ತಾನ್ರಿ ತೋಟಕ್ಕೆ. ಆ ಗಿಡಕ್ಕೆ ಹೋಗ್ಬಿಡ್ತದ್ರಿ ಸಿಸ್ಟಮ್ ಹಾಕೊಂಡು ಬೋರ್ ನೀರ್ದಾಗ ಬಿಟ್ಬಿಡ್ತಾವ್ರಿ. ಹಾಂ, ಅದು ಸ್ವಲ್ಪ ರೀ 20% ಇರ್ತದ್ರಿ ಅದು. ಉಳಿದೆಲ್ಲ ರಸಗೊಬ್ಬರ ತಿಪ್ಪೆ ಗೊಬ್ಬರ ಮೇಲೆ ಡಿಪೆಂಡ್, ಪೂರ್ತಿ ಅದರ ಮ್ಯಾಗೆಲ್ಲ. ಈಗ ತಾಳೆ ಬೆಳೆಯನ್ನು ಹಚ್ಚಿ ತಾವು 8 ವರ್ಷ ಆಯ್ತು, 8 ವರ್ಷದಲ್ಲಿ ಸಮಸ್ಯೆಗಳೇನು ಬರ್ತವೆ? ಈಗ ತಾವು ಹೇಳಿದ್ರೆ ಭಾಳಷ್ಟು ಇದಕ್ಕೆ ಪೋಷಕಾಂಶ ಕೊಡಬೇಕು, ಚೆನ್ನಾಗಿ ನೀರು ಬೇಕು, ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಚಾರ. ಇದನ್ನು ಬಿಟ್ಟರೆ ಇದಕ್ಕೆ ಬೇರೆ ಮೇಂಟೆನೆನ್ಸ್ ಏನಿದೆ? ಮತ್ತೆ ಬೇರೆ ಮೇಂಟೆನೆನ್ಸು ಸ್ಪ್ರೇ ಮಾಡೋದಿರ್ಬೋದು, ಕೀಟ ರೋಗ ಬಾಧೆ ಇರ್ಬೋದು, ಅಥವಾ ಏನಾರು ಪ್ರೂನಿಂಗು ಕಟಿಂಗ್ ಮಾಡೋದು ಇಂಥವೆಲ್ಲ. ಮೊದಲನೇ ವರ್ಷದಾಗ ರೈನೋಸಾರಸ್ ಅಂತ ಒಂದು ಎಂಡಿಗಳು ಇರ್ತದ್ರಿ, ಅದು ಸುಳ್ಳನ್ನೇ ಕಟ್ ಮಾಡ್ತದೆ. ಅದ್ರ ಸಲುವಾಗಿ ಅವ್ರು ಗಿಡ ಕೊಟ್ಟು ನಾವು ಹಾಕ್ತೀವಲ್ರಿ, ಆವಾಗ ಒಂದು 4G ಗುಳಿಕೆ ಒಂದು 10 ಗ್ರಾಮು ಒಂದು ಚಾಸ್ ಇಟ್ಟದಾಗ ಹಾಕಿ ಆ ಸುಳಿದಾಗ ಇಟ್ಟು ಬಿಡಿದ್ರೆ ರೈನೋಸಾರಸ್ ಅಟ್ಯಾಕ್ ಮಾಡೋದಲ್ಲ ಸಣ್ಣದಿದ್ದಾಗ. ಹಂಗೆ 1 ವರ್ಷ 2 ವರ್ಷ ಕಾಪಾಡ್ಕೊಂಡ್ರೆ ಈಗ ಬೇರೆ ಸಮಸ್ಯೆ ಏನಿಲ್ಲ. ಕಾಯಕ್ಕೆ ಬಂದು 3ನೇ ವರ್ಷ ದಾಟಿನ ಮೇಲೆ ಸ್ವಲ್ಪ ಫಂಗಸ್ ಇನ್ಫೆಕ್ಷನ್ ಬರ್ತದ್ರಿ. ಫಂಗಸ್ಸು ಇದ್ರ ಮ್ಯಾಲ ನಿಂತು ಫಂಗಸ್ಸು ಗಿಡಕ್ಕೆ ಹೇಗಿರ್ತದ್ರೆ ಅವು ಗೊನೆ ಕೊಳ್ತವೆ. ಆ ಟೈಮ್ದಾಗ ನಾವು ಫಂಗಸ್ಗೆ ಕಾರ್ಬಂಡಿಸಮ್ ಅಂತ ಇರ್ತದ್ರಿ, ಅದು 1-2 ಸಲ ಸ್ಪ್ರೇ ಮಾಡಿ ಅಲ್ಲೇ ಸಾಲ್ವ್ ಮಾಡ್ಕೋಬೇಕ್ರಿ. 3ನೇ ವರ್ಷ 4ನೇ ವರ್ಷದಾಗ ಫಂಗಸ್ ಇನ್ಫೆಕ್ಷನ್ ಬರಲಾರ್ದಂಗೆ ನಾವು 1-2 ಸಲ 2 ಟೈಮ್ಸ್ ಸಿಂಪರಣ ಮಾಡೇವಿ ಅನ್ಕೊಳ್ರಿ. ಈಗ ಅದು ಗಿಡಕ್ಕೆ ಎಗರಿದಲ್ಲ, ಈಗ ಆಮೇಲೆ ಈಗ ನೋಡ್ಬೇಕಲ್ರಿ ಏನು ಆಗ್ಯದಲ್ಲ. ಈಗ 8 ವರ್ಷದಲ್ಲಿ 8 ವರ್ಷದ ಗಿಡ ಅದಾವಲ್ಲ, ಈಗೇನು ನೀವು ಈ ವರ್ಷದ ಏನು ಸಿಂಪರಣದ ಏನು ವಿಶೇಷವಾಗಿ ಮಾಡಿಲ್ಲ? ಏನು ಮಾಡಿಲ್ರಿ, ಏನು ಬೇಕಲ್ರಿ, ಬೇಕಾಗಿಲ್ಲ. ಈಗ ಗರಿಗಳನ್ನು ತೆಗೆಯೋದು ಅಥವಾ ಅದನ್ನ ಏನಾದ್ರು ಕಟಿಂಗ್ ಮಾಡೋದು ಅಂತವೆಲ್ಲ ಬೇಕಾಗತ್ತ? ಆ ಗರಿಗಳು ತೆಗೆಯೋದು ಅದೇ ಸ್ವಲ್ಪ ಹಾರ್ವೆಸ್ಟಿಂಗ್ ಪ್ರಾಬ್ಲಮ್ ಆದ್ರೆ ಇಲ್ಲಿ, ಯಾಕಂದ್ರೆ ಇಲ್ಲಿ ಟ್ರೈನಿಂಗ್ ಹಾರ್ವೆಸ್ಟರ್ ಇಲ್ಲ, ಸ್ಕಿಲ್ ವರ್ಕರ್ ಇಲ್ಲರಿ ಈ ಕಡೆ. ನಾವೇ 2-3 ವರ್ಷಕ್ಕೆ ಟ್ರೈನಿಂಗ್ ಕೊಟ್ಟೆನ, ಅವ್ರು ಬರ್ತಾರೆ, ಅವ್ರು ನಡೀತದೆ. ಅದೊಂದು ಫ್ಯಾಕ್ಟ್ರಿ ಇದಾರೆ ಒಂದು ನನ್ನ ಕೈ ಯಾವುದನ್ನ ಒಂದು ಟೀಮ್ ಮಾಡ್ತಾವ ಅಂತ ಮೊನ್ನೆ ಭೀಮರಾಯಗುಡಿ ಕಡೆ ಹೇಳಿರ್ರಿ. ಅದು ಮಾಡಿದ್ರೆ ಬೆಟ್ರ್, ಯಾಕಂದರೆ ಕಟಿಂಗ್ ಬಂದಿದ್ದಂದರೆ ನಾ ಈ ಒಬ್ಬರಿಬ್ಬರನ್ನ ಮೇಲೆ ಡಿಪೆಂಡ್, ಅವ್ರು ಎಲ್ಲಿ ಕೈನ ಹೋಗ್ಯಾರಂದ್ರೆ ಮತ್ತೆ ಅವ್ರು ಬರೀತಾನೆ ಕಟಿಂಗ್ ಬಂದು. ಹೇಗೆ ಒಂದೊಂದು ಗಣಿ ಗಾತ್ರ ಎಷ್ಟು ಕೆಜಿ ಬರುತ್ತೆ ಒಂದೊಂದು ಗಣಿ? ಈಗ ಮೊದಲನೇ 4ನೇ ವರ್ಷದಾಗ ಆದರೆ 10-12 ಕೆಜಿ ಹಂಗೆ ಇರ್ತವ್ರಿ. ಈಗ ಬರ್ತಾ 8 ವರ್ಷಕ್ಕೆ ಬರೋಟ್ಟಿಗೆ 20 ಕೆಜಿ ಕನಿಷ್ಠ, ಗರಿಷ್ಠ ನಿಮಗೆ 40 ಕೆಜಿ 45 ಕೆಜಿ ಹಂಗೆ ಬರ್ತದ್ರಿ. ಎಲ್ಲ ಗಿಡ ಹಂಗೆ ಇರೋಕ್ಕಿಲ್ಲ, ಒಂದು 20 ಕೆಜಿ ಜಾಸ್ತಿ ಗೊನೆ ಬಂದೇವು ಅನ್ಕೊಳ್ರಿ, ಆವ್ರೇಜ್ 20 ಕೆಜಿ ಬರ್ತವೆ. ಒಂದು 5-6 ಗೊನೆ ಬಂದೇವು ಅನ್ಕೊಳ್ರಿ, 40 ಕೆಜಿ ಬರ್ತವೆ. ಅದು ಇವು ಕೂಡಿ ಅಷ್ಟೇ 2 ಕ್ವಿಂಟಲು 2.5 ಕ್ವಿಂಟಲು ಒಂದು ಗಿಡ ಈಚ್ ಒನ್ಗೆ ಬರ್ತದ್ರಿ. ಈಗ ಗೊಬ್ಬರದ ಬಗ್ಗೆ ಹೇಳಿರ್ತಾವೆ, ಪೋಷಕಾಂಶ ಏನೇನು ಹಾಕ್ತೀವಿ ಅಂತೇಳಿ, ನೀರು ಹೇಗೆ ಮಾಡ್ತೀರಿ? ನೀರು ನಿರ್ವಹಣೆ ಒಂದೊಂದು ಅದು ಏನು ಡ್ರಿಪ್ ಮಾಡಿಸಿರೋ ಅಥವಾ ಹರಿ ನೀರು ಬಿಡ್ತೀರೋ? ಯಾಕಂದ್ರೆ ಭಾಳಷ್ಟು ನೀರು ಬೇಕು ಇದಕ್ಕೆ. ನೀರು ನಾವಂತೂ ಒಳ್ಳೆ ನಿಂತು ಪೈಪ್ ಲೈನ್ ಮಾಡಿಸೇನ್ರಿ. ರೈತರ ಅನುಕೂಲ ಪ್ರಕಾರ ಏ ಗಿಡಕ್ಕೆ 200 ಲೀಟರ್ ಹೋಗಿ ಲೆಕ್ಕ ಮಾಡ್ಕೋಬೇಕ್ರಿ. ಕೆಲವೊಮ್ಮಂದಿ ನಾವು 4mm ಮೈಕ್ರೋ ಟ್ಯೂಬ್ದಾಗ ಹಂಗೆ ಬಿಟ್ಬಿಟ್ಟೇನ್ರಿ, ಒಂದು ಗಿಡಕ್ಕೆ 3-2 ಹಾಕಿ ಮೈಕ್ರೋ ಟ್ಯೂಬ್. ಕೆಲವು ಮಂದಿ ಸ್ಪ್ಲಿಂಕರ್ ಹಚ್ಕೊಂಡಾರ್ರಿ, ಸ್ಪ್ಲಿಂಕರ್ ತಾನು ಮೂವ್ ಮಾಡ್ಕೋಬೇಕು ನೀರು, ಇಲ್ಲಾಂದರೆ ಹಿಂಗೈನ ಮಾಡಬೇಕು, ಇಲ್ಲಾಂದರೆ ವಾರಕ್ಕೊಮ್ಮೆ ಫ್ಲಡ್ಡಿಂಗ್ ಮಾಡಿದ್ರೂ ಬೆಟ್ರೆ, ಲೇಬರ್ ಮೇಲೆ ಡಿಪೆಂಡ್ ಆಗ್ತದ್ರಿ ಅದು. ಇದಂದ್ರೆ ಡ್ರಿಪ್ಪು ಅದೇ ಹೋಗ್ತದ್ರಿ, ನಾವು ಎಕ್ಕಡಕ್ಕೆ ಸೆಟ್ ಮಾಡ್ಕೊಂಡ್ರೆ ಅಕ್ಕಡಿಗೆ ಹೋಗ್ತು. ಈಗ ತಮ್ಮದು ಕಪ್ಪು ಭೂಮಿ ಇದೆ, ಕಪ್ಪು ಭೂಮಿ ಒಳ್ಳೆ ಚೆನ್ನಾಗಿ ಏನು ಅನಿಸ್ತದೆ ನಿಮಗೆ? ಬೇರೆ ತೋಟ ನೋಡಿರ್ಬೋದು ನೀವು, ನಿಮ್ಮ ಬೆಳೆ ನಿಮಗೆ ಏನು ಅನಿಸ್ತಾ ಇದೆ? ಮುದುಗೋಟು ಗ್ರಾಮದಲ್ಲಿ ಇದು ಬೇರೆ ಸುತ್ತಮುತ್ತ ಯಾರು ಹಚ್ಚಿದಾರೆ ಮತ್ತೆ ನಿಮ್ದು ಒಬ್ಬನೇ ತೋಟನ? ನಾ ಸುತ್ತಮುತ್ತ ಯಾರು ಹಚ್ಚಲ್ರಿ, ನಮ್ಮದು ಒಬ್ಬನೇ ತೋಟ. ಮೊದಲು ಹಾಕಿದ ಕಾಲಕ್ಕೆ ಮ್ಯಾಡ್ ಅಂತ ಲೆಕ್ಕ ಮಾಡ್ಯಾರ್ರಿ ನಮ್ಮನ್ನು, ಯಾಕೆ ಹಚ್ಚಿನಿ ಗಿಡ ಈ ಕಂಡಾರ. ಈಗ ಇವತ್ತು ಇಳುವರಿ ನೋಡಿ ನಾವು ಹಚ್ಚಬೋದು ಅಂತ ಒಂದು ಐಡಿಯಾ ಬಂದದ್ರಿ. ಈಗ ಸ್ವಲ್ಪ ಡೆವಲಪ್ ಆಗ್ತದ್ರಿ. ಈಗ ಕಟಿಂಗ್ ಅದು ಹೇಗೆ ತಾವು ಮೆಚುರಿಟಿ ಹೇಗಾಯ್ತು, ಬಂದಿದೆ ಕಟಿಂಗ್ ಅನ್ನೋದು ಹೆಂಗ್ ಗೊತ್ತಾಗತ್ತ? ಜೊತೆಗೆ ಕಟಿಂಗ್ ಮಾಡಿದ ತಕ್ಷಣ ನಿಮಗೆ ಅದು ಮಾರಾಟ ಆಗಬೇಕು, ಇಡುವಂಗಿಲ್ಲ, ಅದನ್ನ ಕಳಿಸೋದು ಯಾರು ತಗೋತಾರೆ, ಹೇಗೆ ಅದನ್ನ ಮಾರಾಟದು? ಕಟಿಂಗ್ ಅಂದ್ರೆ ಗಿಡ ಫಿಮೇಲ್ ಬಂಚ್ ಹಣ್ಣು ಗೊನೆ ಒಂದು ಕಾಯಿನ ಉದರ್ಬೇಕ್ರಿ ಹಣ್ಣಾಗಿ, ಅದು ಕಲರ್ನು ಕೆಂಪು ಕಲರ್ ಬರ್ತದ, ಎಲ್ಲರಿಗೆ ಗುರ್ತಾಗ್ತದ್ರಿ ಅದು ಹಣ್ಣಾಗ್ಯದ. ಇದು ಒಂದು ಕಾಯಿ, ಒಂದು ಕಾಯಿ ಉದುರದಂದ್ರೇ ಎಲ್ಲ ಆಯಿಲ್ ಭಾಳ ತಿರುವುದು ಕಾಯಿಗೆ ಅಂತ ಲೆಕ್ಕ. ಆಯಿಲ್ ತುಂಬದಂತ ಲೆಕ್ಕ ರೀ. ಅದೇ ಹಸಿದಾದ್ರೆ ಆಯಿಲ್ ಇಲ್ಲ, ಅಂತ ಗೊನೆಗಳನ್ನ ನಾವು ಹಾರ್ವೆಸ್ಟ್ ಮಾಡ್ಬೇಕು. ಈಗ ಅದನ್ನ ಕಂಪ್ನಿಯವರು ತಗೊಳ್ದು, ಅದು ಹೇಗೆ ನೀವು ಮಾರಾಟ ಎಲ್ಲಿ ಕಳಿಸ್ತೀರಿ ಅದನ್ನ? ಇದು ಮೊದಲು ಕಂಪ್ನಿಯವ್ರ ತನ ಟೈಅಪ್ ಆಗ್ತಾರೆ ರೈತರು, ಆ ಒಪ್ಪಂದ ಮಾಡ್ಕೊಂಡು ಅಡಾಪ್ಟ್ ಮಾಡಿಕೊಂಡು ಗಡ ಕೊಟ್ಟು ಮೇಲ ಡಿಪಾರ್ಟ್ಮೆಂಟ್ ನಿಂತ ಏನೇನು ಸವಲತ್ತಾವೋ ಅವನು ಅವರೇ ಮಾಡಿಸ್ಕೊಡ್ತಾರೆ ಕೊಡ್ತಾರೆ. ಆಮೇಲೆ ರಿಟರ್ನ್ ಈಗ ಗುನಿ ಬಂದಿದ್ದಾನೆಟ್ಗೆ ಒಂದೊಂದು ಏರಿಯಾಕ್ಕೂ ಒಬ್ಬೊಬ್ಬರು ಸೂಪರ್ವೈಸರ್ ಇರ್ತಾರ್ರಿ, ಇವರು ಫ್ಯಾಕ್ಟ್ರಿದಾರೆ, ಅವ್ರಿಗೆ ನಾವು ಗೋಣಿ ಕಟಿಂಗ್ ಬಂದವ್ರೆ ಅಂತ ಹೇಳಿದ್ರೆ ಅವರೇ ಬಂದು ನಾವು ಲೋಡ್ ಮಾಡಿ ಕೊಟ್ಟಿದ್ರೆ ಅವರು ಒಯ್ತಾರ್ರಿ. 24 ತಾಸು ಕನಿಷ್ಠ ಒಂದು 36 ತಾಸದಾಗ ಒಂದ್ ದಿನ ಕೊಯ್ತೀವಿ ಅನ್ಕೊಳ್ರಿ, ನೆಕ್ಸ್ಟ್ ದಿನ ಒಯ್ತಾರ್ರಿ. ನೀವು ಫೋನ್ ಮಾಡಿದ್ರೆ ಬಂದು ಗಾಡಿ ತಗೊಂಬಂದು ಹೋಗ್ಬಿಡ್ತಾರೆ, ನೀವು ಕಟಿಂಗ್ ಮಾಡಿಸ್ಕೊಡೋದು ನಿಮ್ ಜವಾಬ್ದಾರಿ? ಕಟಿಂಗ್ ಮಾಡಿಸ್ಕೊಟ್ಟಿದ್ ನಮ್ ಜವಾಬ್ದಾರಿ, ಅವ್ರದೇ ಗಾಡಿ ಬರ್ತದೆ, ನಾವು ಲೋಡ್ ಮಾಡಿದ್ದು ನಮ್ ಜವಾಬ್ದಾರಿ. ಹೇಗೆ ನಿಮಗೆ ಹೇಗೆ ಮಾರಾಟ ಕೆಜಿ ರೊಕ್ಕ ಹೆಂಗ್ ಕೊಡ್ತಾರೆ ಟನ್ನಿಗೆ, ಅಥವಾ ಹೇಗೆ ರೇಟ್ ಸಿಗ್ತಾ ಇದೆ, ದುಡ್ಡು ಯಾವ ತರ ಪೇಮೆಂಟ್ ಮಾಡ್ತಾರೆ? ತನ್ನ ಲೆಕ್ಕ ಮೊದಲು 10,000 ಹಂಗಿದ್ದರೆ 2020ದಾಗ ಹಂಗಾದ್ರೆ 21 ಬರೋಟ್ಗೆ 15,000 ಆಗಿದ್ರಿ ಒಂದು ಟನ್ನು. ಆಮೇಲೆ ಈಗ 18,000 ಕೊಟ್ಟಿರ್ರಿ ಒಂದು ಟನ್ಗೆ. ಆದರೆ ಆಂಧ್ರದಾಗ ಇಕ್ಕಡ್ಗೆ ವ್ಯತ್ಯಾಸ 4.5 ಸಾವಿರ ಆದ್ರಿ, ಅಲ್ಲಿ ಜಾಸ್ತಿ ಆದ್ರಿ, ಅಲ್ಲಿ ಜಾಸ್ತಿ ಅದ, ಇಲ್ಲಿ ಕಡಿಮೆ ಕೊಟ್ಟಾರೆ. ಅದನ್ನು ಒಂದು ಸವಲತ್ತು ಮಾಡಿ ಆಂಧ್ರ ಲೆಕ್ಕ ಕೊಡಿದ್ರೆ ನಮಗೆ ಈ ಏರಿಯಾ ಇನ್ನೂ ಡೆವಲಪ್ ಆಗ್ತದ್ರಿ, ರೈತರನ್ನು ಸ್ವಲ್ಪ ಇದಾಗ್ತಾರ್ರಿ. ತೋಟ ಬಂದು ನೋಡ್ತಾ ಇರ್ತಾರೆ ಬಂದು ರೈತರು, ಭಾಳ ಮಂದಿ ನೋಡ್ತಾರ್ರಿ. ಇದೊಂದು ಸಮಸ್ಯೆ ಆದ್ರೆ ಇದೊಂದು ದಯವಿಟ್ಟು ಅವ್ರು ಮಾಡಿದ್ರೆ ಬೆಟರ್. ಈಗ ನೋಡಿ ತಾವು ಪೇಮೆಂಟ್ ಹೇಳಿದ್ರೆ 15,000 18,000 20,000 ಕ್ವಿಂಟನ್ನು ಆಗ್ತಾ ಇದೆ ಅಂತಕ್ಕಂಥ ವಿಚಾರ, ಪೇಮೆಂಟ್ ನಿಮಗೆ ತೊಗೊಂಡು ಹೋದ್ಮೇಲೆ 2 ದಿವಸ ಕೊಡ್ತಾರೆ? ಜೂನ್ ತಿಂಗಳ ನಾವು ಮಾಡಿದ್ವು, ಜುಲೈ 20ಕ್ಕೆಲ್ಲ ಕೊಟ್ಬಿಡ್ತಾರ್ರಿ. ಅದು ಒಂದು ಆ್ಯಪ್ ಆದರೆ ಅಕ್ಷಯ ಆ್ಯಪ್ ಅಂತ, ಅದು ಫ್ಯಾಕ್ಟ್ರಿದ್ರದ್ದಾದರೆ ಅದ್ರ ಪ್ರಕಾರ ನಮ್ಮ ಅಕೌಂಟ್ಗೆ ಬಂದುಬಿಡ್ತದ್ರಿ, ನಾವು ಇಲ್ಲೇ ನೋಡ್ಕೋಬೋದು. ಮತ್ತು ಯಾವುದನ್ನು ಅತ್ಯವಸರ ಆಗಿ ನಮಗೆ ಅಡ್ವಾನ್ಸ್ ಕೇಳ್ಬೇಕಂದ್ರೆ ಆ್ಯಪ್ ದ್ವಾರ ಕೇಳಿದರೆ ಅವರು ಅಡ್ವಾನ್ಸ್ ಕೊಡ್ತಾರ್ರಿ, ಒಂದು ಲಿಮಿಟ್ ಅಮೌಂಟ್ ನಮಗೆ ಯಾವುದನ್ನ ಅಡ್ವಾನ್ಸ್ನು ಕೊಡ್ತಾರ್ರಿ. ಅದಕ್ಕೇನು ಬಡ್ಡಿ ಅದು ಹಾಕ್ತಾರೆ? ಅದು ನಾವೇನ ಯೂಸ್ ಮಾಡ್ಕೊಂಡಿಲ್ರಿ, ಆಪ್ಷನ್ ಮಾಡ್ಕೊಂಡಿಲ್ಲ. ಅಂದ್ರೆ ಇಲ್ಲಿ ಮಾರಾಟ ಆದ ತಕ್ಷಣ ನಿಮಗೇನು ಹಣದ್ದು ಯಾವಾಗೂ ತೊಂದರೆ ಆಗಿಲ್ಲ, ಬಂದ್ಬಿಡತ್ತೆ ಪೇಮೆಂಟ್ ಅಂತ? ತೊಂದರೆ ಇಲ್ಲರಿ, ತೊಂದರೆ ಇಲ್ಲ. ಯಾವಾಗಲೂ ಯಾವಾಗನ ಒಂದೊಂದು ತಿಂಗಳ ಒಂದು 10 ದಿನ ಲೇಟ್ ಆಗ್ಬೇಕು ಅಷ್ಟೇ, ತೊಂದರೆ ಏನು ಮಾಡಿಲ್ಲರಿ. ರೊಕ್ಕದ ಮಾತ್ರ ಇಮಿಡಿಯೇಟ್ಲಿ ಮುಂದಿನ ತಿಂಗಳ 20ನೇ ತಾರೀಕು 10 ರೀ, ಅದಕ್ಕೆ ಆ ತಾರೀಕು ಒಳಗೆ ಕೊಟ್ಬಿಡ್ತಾರೆ. ಈಗ 15 ಎಕರೆ ಐತೆ ತಮ್ಮದು, 15 ಎಕರೆದಲ್ಲಿ ಖರ್ಚು ವೆಚ್ಚಗಳನ್ನು ನೋಡಿದರೆ ವರ್ಷಕ್ಕೆ ಎಷ್ಟು ಖರ್ಚು ಬರ್ತದೆ, ಮತ್ತು ಟೋಟಲ್ ಆಗಿ ಇನ್ಕಮ್ಮು ಭಾಳ ಮುಖ್ಯ, ರೈತರಿಗೆ ಲಾಭ ಬರಬೇಕು. ನೀವು ಯಾಕಂದರೆ ಒಳ್ಳೆಯ ಒಂದು ಅನುಭವಸ್ಥ ರೈತರಿದ್ದೀರಿ, 15 ಎಕರೆದಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಎಷ್ಟು ಆದಾಯ ಬರ್ತಾ ಇದೆ ನಿಮಗೆ ತಾಳೆಯಿಂದ? 1 ಎಕರೆಗೆ 60,000 ಖರ್ಚು ಬರ್ತದೆ ರೀ ನಮಗೆ. ಅಂದರೆ ಈ ಪರಗ ಅದು ಪುಡಿ ಮಾಡ್ತಾವಲ್ರಿ, ಎಲ್ಲ ಲೇಬರ್ ಖರ್ಚು ಕಟಿಂಗ್ ಮಾಡೋದು ಇವೆಲ್ಲ 60,000 ವರೆಗೂ ಖರ್ಚು ಬರ್ತದೆ ರೀ ನಮಗೆ. ಅದೇ 10 ಟನ್ ಆಗಿದೆ ಅನ್ಕೊಳ್ರಿ, ಮೊದಲಿಂದ ಖರ್ಚಿಲ್ರಿ, ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಆಗಿದ್ರಿ, 40,000 ತನ ಆಗ್ಯದ, ಈಗ 60,000 ವರೆಗೂ ಖರ್ಚು ಆಗಕತ್ತದ. ಈಗ ರೇಟ್ನು ಜಂಪ್ ಆಗ್ಯದ, ಆವರೇಜ್ 15,000 ಇಟ್ಕೊಂಡ್ರೂ 10 ಟನ್ 150,000 ಬರ್ತವ, 60,000 ಹೋಗಿದ್ರು 90,000 ಉಳಿತಾಯ ಇರ್ತದ್ರಿ. ಈ ವರ್ಷ ಲೆಕ್ಕ ಮಾಡಿದ್ರೆ ಇನ್ನೂ ಜಾಸ್ತಿ ರೇಟ್ ಬಂದಿದೆ, ನಮಗೆ 1.5 ಲಕ್ಷವರೆಗೂ ಉಳಿತಾಯ ಆದ ಆಗಿದ್ರೆ, ಆವರೇಜ್ ಲೆಕ್ಕ 10 ಟನ್ ಕೊಟ್ಟರದು ಲೆಕ್ಕ ಮಾಡಿದ್ರೆ 1 ಲಕ್ಷ ರೂಪಾಯಿ ಉಳಿತದೆ. ಈಗ ನೋಡ್ರಿ ಬೇರೆ ಬೆಳೆ ನೋಡಿದ್ರೆ ಇದು ಒಳ್ಳೇದಲ್ವಾ? ಏನು ಈಗ ದನ ತಿನ್ನಂಗಿಲ್ಲ, ಕರ ತಿನ್ನಂಗಿಲ್ಲ, ನಾಯಿ ನರಿ ಕೋತಿ ಅವು ಇವು ಏನು ಕಾಟಿಲ್ಲ, ಏನು ಸಮಸ್ಯೆ ಇಲ್ಲ, ಅದನ್ನ ನೋಡಿದ್ರೆ ಏನ್ ಅನ್ಸ್ತದೆ ನಿಮ್ಗೆ? ಇದು ಯಾರು ಕಳವು ಮಾಡಿದಲ್ರಿ, ಇದು ತಿನ್ನಕ್ ಬರಕಿಲ್ಲ. ದನ ಅವು ಇವು ಅಂದ್ರೆ ತಳಗಿದ್ರೆ ಪರಗ ತಿಂತವ್ರಿ, ಫೆನ್ಸಿಂಗ್ ಇರಬೇಕು, ಆಡ ಅವು ಇವು ಗಡ ಸಣ್ಣದಿದ್ದಂಗ ತಿಂದು ಬಿಡ್ತವ್ರಿ, ಅದಕ್ಕೆ ಫೆನ್ಸಿಂಗ್ ಇರಬೇಕು. ಆಮೇಲೆ ನಾವು ಎಷ್ಟು ಮಾಡ್ತೇವ ಅಷ್ಟು ಆ ಪ್ರಕಾರ ಇಳುವರಿ ಬರ್ತದ್ರಿ. ಆಂಧ್ರದಾಗ ಟಾಪ್ ಮೋಸ್ಟ್ 15-16 ಟನ್ ಎಕರೆಗೆ ತೆಗಿಸಾರ, ಅವು ಪ್ರಯತ್ನ ಮಾಡಕ್ಕೆ ಮೆಚ್ಚಿದ್ರೆ ಇದು ಒಂದು 20-25 ವರ್ಷ ಬರ್ತದಲ್ಲ ಬರ್ತದ್ರಿ, ಏ ಸಮಸ್ಯೆ ಇಲ್ರಿ. ಒಂದು ಹಾರ್ವೆಸ್ಟಿಂಗ್ದೆ ಮುಂದೆ ಹೋಗ್ತಾ ಹೋಗ್ತಾ ಹೈಟ್ ಆಗ್ತವಲ್ರಿ ಗಡ, ಹಾರ್ವೆಸ್ಟಿಂಗು ಸ್ವಲ್ಪ ಅದೇ. ಈಗ ಅದೇನೋ ಮೆಕ್ಯಾನಿಕಲ್ ಕಟಿಂಗ್ ಏನು ಇಲ್ವಾ ಅದರಲ್ಲಿ? ಅದರ ಅನುಭವ ನಮ್ಗೆ ಇಲ್ರಿ, ಆದ್ರೆ ನಾವು ಭಾಳ ಪ್ರಿಫರೆನ್ಸ್ ಮಾಡಿದ್ದು ಮ್ಯಾನ್ಯುವಲ್ಗೇ ಮಾಡಿದ್ರೇ ಬೆಟರ್ ಅಂತ ಅನಿಸ್ತದ್ರಿ ನನಗೆ. ಅದಕ್ಕೆ ಟೆಕ್ನಿಕ್ ಇರ್ಬೇಕ್ರಿ, ಕೊಯ್ಯೋರ್ಗೆ ಟೆಕ್ನಿಕ್ ಇರ್ಬೇಕು ಹಾರ್ವೆಸ್ಟಿಂಗ್ ಮಾಡೋರ್ಗೆ. 25 ಕೆಜಿ 30 ಕೆಜಿ ಗೊಣೆ ಅಂದ್ರೆ ಸ್ವಲ್ಪ ಇಬ್ಬಿಬ್ರು ಕೂಡ ಮಾಡ್ಬೇಕಾಗತ್ತ, ವೇಟ್ ಅಲ್ಲ ಅದು ಕಟಿಂಗ್ ಚಾಸಿಲ್ ಇರ್ತದ್ರಿ. ಸ್ಯಾಸಿಲ್ ಚಲೋ ಇದ್ರೆ ಒಂದೇಟ್ಗೆ ಹೋಗ್ಬಿಡ್ತದ್ರೆ ಅದು ಹೋಗ್ಬಿಡ್ತು. ಈಗ ನೋಡ್ರಿ ಇತರ ರೈತರು ಇದ್ ಭಾಗದಲ್ಲೆಲ್ಲ ನಿಮ್ ಮುದಗೋಟು ಭಾಗದಲ್ಲಿ ಹತ್ತಿ ಹಾಕ್ತಾರೆ, ಭತ್ತ ಹಾಕ್ತಾ ಇರ್ತಾರೆ, ಬೇರೆ ಬೇರೆ ಬೆಳೆಗಳನ್ನ ಹಾಕ್ತಾರೆ, ಬಹಳಷ್ಟು ಎಲ್ಲ ಖರ್ಚ್ ಮಾಡ್ಕೋತಿರ್ತಾರೆ. ಅಂತ ರೈತರಿಗೆ ಏನ್ ಹೇಳ್ತೀರಿ ನೀವು? ಯಾಕಂದ್ರೆ 15 ಎಕರೆದಲ್ಲಿ ತಾಳೆಯನ್ನ ಹಾಕಿಬಿಟ್ಟಿರಿ, ಏನು ನೀವು ಆರಾಮದಿರಿ ತಾಳೆ ಹಾಕಿ ಹೇಗೆ? ನಾವಂತೂ ಆರಾಮಿದ್ದೇನ್ರಿ. ಈಗ ಕವಿಳೆ ಹಚ್ಚಿದ್ರು ಪಾಪ ಈ ವರ್ಷ ಬಹಳ ಲಾಸ್ ಅವ್ರದ್ದು. ಅವ್ರನ್ನು ಯಾರಾದ್ರೂ ಪೂರ್ತಿ ಇದ್ರ ಮ್ಯಾಗೆ ಡಿಪೆಂಡ್ ಆಗಬಾರ್ದ್ರೆ, ಇದೇ ಇದ್ರ ಮ್ಯಾಲೆ ಡಿಪೆಂಡ್ ಆಗಿದ್ರೆ ಮತ್ತೆ ಇದನ್ನು ಕವಿಳಕ್ಕೆ ಬರ್ತದ್ರಿ ಮುಂದೆ ಮುಂದೆ. ಎಲ್ಲರೂ ಬಂದ್ಬಿಟ್ರೆ ಈಗ 100 ಎಕರೆ ಮಾಡ್ತಾವ ಅಂತ ಬಂದಿರಾರ್ರಿ. ಈಗ ಗಡ ಇಲ್ಲ ಕಡೆ ಫ್ಯಾಕ್ಟ್ರಿದಾಗ, ಏ ನಾವು ಹಾಕ್ತೇನೆ ನೀವು ಹಾಕ್ತೇನೆ ಅಂತ ಹೋಟಿ ಮಾಡಕತ್ತಾರೆ. ಯಾಕಂದ್ರೆ ಇದು ಲಾಸ್ ಆಗ್ಯದ, ಈ ಕಡೆ ಪ್ಯಾಡಿ ಲಾಸ್ ಆಗ್ಯದ, ಲಾಸ್ ಆಗಿ ಹಿಂಗ ಮಾಡಕತ್ತಾರ್ರಿ. ಯಾರಾದ್ರೂ ಅಷ್ಟು ಹೆಚ್ಚಿಗೆ ಹೋಗಬಾರ್ದು. ಒಂದು ಬ್ಯಾಲೆನ್ಸಿಂಗ್ ನಾ ಒಂದು 20 ಎಕರೆ ಇದ್ರೆ 10 ಎಕರೆ ಮಾಡ್ಕೊಂಡು ಒಂದು 10 ಎಕರೆ ಬೇರೆ ಫೀಲ್ಡ್ದಾಗ ಹೋಗಿದ್ರೆ ಬೆಟರ್ ರೀ. ಯಾವುದು ಯಾವಾಗ ಹೆಚ್ಚಿಗೆ ಆಗ್ತದೋ ಯಾವಾಗ ಡೌನ್ ಆಗ್ತದೋ ಗೊತ್ತಾಗದಲ್ರಿ. ಇದು ಈಗ ನಾಳೆಗೆ ಮಲೇಷ್ಯಾ ನಿಂತು ಬಂದ್ ಮಾಡ್ಯಾರ್ರಿ ನಮ್ಮ ಸರ್ಕಾರ. ಇಂಡೋನೇಷ್ಯಾ ತಾನಂತ ತಾನೇ ಬಂದ್ ಮಾಡಿದ್ರಿ. ಈಗ ಮತ್ತೆ ಕೊಡ್ತಾನೆ ಅನ್ನಕತ್ತಿದ್ರಿ. 1996 ಹಿಂಗೆ ಮಲೇಷ್ಯಾ ನಿಂತು ಡಂಪ್ ಮಾಡಿದ್ರಿ ನಮ್ಮ ಸರ್ಕಾರ ಆಯಿಲ್ ಲೀಟ್ರು 15 ರೂಪಾಯಿ. ಆವಾಗ ಈ ಕಡೆ ಇಂಡಿಯಾದಾಗ 25-30 ವರ್ಕ ಆದ್ರೆ ರೇಟ್ ರೂಪಾಯಿಗೆ ಬಂದು ಡಂಪ್ ಆದಾಗ ಇಲ್ಲಿ ರೇಟ್ ಡೌನ್ ಆಗ್ಬಿಡ್ತು. ಡೌನ್ ಆಗ್ಯದ, ಡೌನ್ ಆಗಿ ಫ್ಯಾಕ್ಟ್ರಿ ಎಲ್ಲ ಬಂದ್ ಆಗ್ಯಾವ್ರಿ. ಫ್ಯಾಕ್ಟ್ರಿ ಬಂದ್ ಆಗಿದ ತಕ್ಷಣ ನಾವು ಗಡ ಕಿತ್ತೇಬೇಕ್ರಿ. ಯಾಕಂದ್ರೆ 15 ದಿನಕ್ಕೆ ಬಂಚ್ ಬರ್ತವ, ಅವು ಏನ್ ಮಾಡ್ಕಂತೀವಿ. ಹಂಗಾಗಿ ಬಹಳ ಮಂದಿ ಲಾಸ್ ಆಗ್ಯಾರ್ರಿ. ಒಂದ್ ಟೈಮ್ ಆಯಿಲ್ ಕೊರತೆ ಇದೆ ನಮ್ಮ ದೇಶದಲ್ಲಿ, ಇದನ್ನ ಹಾಕ್ಲಿಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ, ಹಾಕುದು ಒಳ್ಳೇದು. ನೀವ್ ಅಂದಂಗೆ ಒಳ್ಳೆ ಲಾಭನೂ ಬರ್ತಾ ಇದೆ ನಿಮ್ಗೆ. ಒಳ್ಳೆ ಲಾಭ ಬರ್ತದ್ರೆ ಹೆಚ್ಚು ಮಾಡ್ಕಂದ್ರೆ ಮತ್ತೆ ಏನಾಗ್ತದ? ಈಗ 100 ಎಕರೆ ಐತೆ ಅಂತೇಳಿ 100 ಎಕರೆ ಅದನ್ನ ಹಾಕಬಾರ್ದು. ಹಾಕಬಾರ್ದ್ರಿ ಅಷ್ಟೇ. ಒಂದ್ 20 ಎಕರೆ ಹಿಂಗ್ ಮಾಡ್ಕೊಂಡು ಉಳಿದೆಲ್ಲ ಬೇರೆ ಬೆಳೆಗಳಿಗೆ ಮಾಡ್ಬೇಕು ರೈತರು. ಬ್ಯಾಲೆನ್ಸಿಂಗ್ ಇರ್ಬೇಕಲ್ರಿ. ಏ ಬೆಳಕಾದ್ರೂ ಬ್ಯಾಲೆನ್ಸಿಂಗ್ ಇದ್ರೆ ಅದು ಉತ್ಪನ್ನ ಕರೆಕ್ಟ್ ಇರ್ತದ್ರಿ. ಒಂದು ಉತ್ಪನ್ನ ಜಾಸ್ತಿ ಆಗಿ ಒಂದು ಉತ್ಪನ್ನ ಕಮ್ಮಿ ಆಗಿ ಈಗ ಪಾಡಿ ಲೆಕ್ಕ ಆಗ್ತದಂದ್ರೆ ಅದು ಇದು ಬಹಳ ಲಾಸ್ ಆಗ್ತದ್ರಿ. ಪಾಡಿ 6 ತಿಂಗಳ ತನ ಹೋಗ್ಬಿಡ್ತದ. ಕಿತ್ ಹಾಕ್ಬೇಕಲ್ಲ ಮತ್ತೆ ಇದು 4 ವರ್ಷ ಬೆಳೆಸಿ ನಾವು ಕೆತ್ತಬೇಕಂದ್ರೆ ಅದು ಬಹಳ ಇದಾಗ್ತದ್ರಿ. ಹೇಗೆ ಈಗ ನಿಮಗೆ ಒಳ್ಳೆ ನೆಮ್ಮದಿ ಇದೆ? ಏನು ನಿಮಗೆ ಖುಷಿ ಖುಷಿಯಾಗಿದ್ದಿರ್ತಾವೆ ತಾಳೆಯನ್ನು ಹಚ್ಚಿ? ತಾಳೆಯನ್ನು ಹಚ್ಚಿ ಮೊದಲೇ ನಮಗೆ ಖುಷಿ ರೀ. ನಮಗೆ ಈ ಲೆಕ್ಕ 10 ಟನ್ ಅಂತೂ ಬರ್ತದ. ಲ್ಯಾಬ್ರದ್ದು ಸ್ವಲ್ಪ ಇನ್ ಟೈಮ್ದಾಗ ಮಾಡ್ಬೇಕಂತ ಏನಿಲ್ಲ, ಟೆಲ್ರಿಂಗ್ ಇಲ್ಲ, ಗಿಡನೇ ನೋಡ್ಕೋಬೇಕ್ರಿ. ನೋಡ್ಕಂದ್ರೆ ಸಾಕು, ನಮ್ಮ ಇಳುವರಿ ನಮಗೆ ಬರ್ತದೆ ಅಂತ ಮೊದಲು ನಿಂತು ನಮ್ಮ ತಲೆಗೆ ಆದ್ರೆ. ಈ ಪಾಡಿ ಹಾಕೋರು ನಮ್ಮ ಆಂಧ್ರದವರು ಎಲ್ಲರೂ ನೀನು ಯಾಕೆ ಈ ಗಾಡಿ ಇಟ್ಕೊಂಡು ಕುಂತೇವ ಅಂತ ನಮ್ಮನ್ನ ಕೇಳ್ಯಾರ. ಅವ್ರಿಗಿನ ಲಾಭ ಗೊತ್ತಿಲ್ಲ ಅವ್ರಿಗೆ. ಈಗ ಗುರ್ತಾಗಿದ್ರಿ, ಈಗ ಗುರ್ತಾಗಿ ನಾವು ಇದೇ ಫೀಲ್ಡ್ಗೆ ಬರ್ಬೇಕಂತ ಲೆಕ್ಕ ಮಾಡ್ಯಾರ್ರಿ. ಈಗ ಒಳ್ಳೇದು ರೆಡ್ಡಿ ಅವ್ರ ಇಲಾಖೆ ಯಾವ ರೀತಿ ಸಹಕಾರ ಕೊಡ್ತದೆ ನಿಮಗೆ? ತೋಟಗಾರಿಕೆ ಇಲಾಖೆ ಬಹಳ ಮುಖ್ಯ ಇಲ್ಲಿ. ಯಾವ ರೀತಿ ಬರ್ದು ಮಾಡುದು ಮಾಹಿತಿ ಆಯ್ತು? ತಮ್ಗೆ ಏನಾದ್ರು ಸಮಸ್ಯೆ ಬಂದ್ರೆ ಹೋಗ್ತಾ ಇರ್ತೀರಿ ನೀವೆಲ್ಲ? ಇಲಾಖೆದವ್ರಿಗೆ ಬೆಳೆ ಮಾಹಿತಿ ಇಲ್ರಿ ಅವ್ರಿಗೆ. ಏ ಇನ್ನೊಂದು ಬೆಳಿಗ್ಗೆ ಯಾವ್ದೇನ ಹೇಳ್ತಾರೇನು, ಇದು ಹೊಸ ಬೆಳಿದು. ನಾವು ಮಾಹಿತಿಗಾಗಿ ನಾವು ಆಂಧ್ರ ಈವನ್ ಫ್ಯಾಕ್ಟ್ರಿದವ್ರು ಕೂಡ ನಮ್ಗೆ ಹೇಳಿಲ್ರಿ ಫಂಗಸ್ ಇನ್ಫೆಕ್ಷನ್ ಬಂದದ ಇವು ಬಂದದ. ಇಲಾಖೆವ್ರಿಗೆ ಒಂದೇ ಗುರ್ತೇನಂದ್ರೆ ಈ ರೈನೋಸಾರಸ್ ಹುಳ ಎಂತೋ ಇದೊಂದು ಮೇನ್ ಅವು ಹೇಳ್ತಾರೆ ಅಷ್ಟೇ ರೀ. ನೀರು ಬೇಕಂತ ಹೇಳ್ತಾರೆ, ಈ ರೋಗ ಬಂದ್ರೆ ಅವು ಅಷ್ಟೇ ರೀ. ಅದೇ ಲೆಕ್ಕ ರೀ, ಅದಂತ ವಿಡಿಯೋದಾಗ ಅವ್ರು ಓದಿದ್ದೇ ಹೇಳ್ತಾರೆ. ಪ್ರಾಕ್ಟಿಕಲ್ ಇಲ್ಲ, ನಾವು ಪ್ರಾಕ್ಟಿಕಲ್ಗೆ ಮಾಡ್ಕೊಂಡು ಬಂದೇನೆ ಅನುಭವ ಆಗಿದ್ರಿ. ಒಳ್ಳೇದು. ಇದುವರೆಗೆ ನಿಮ್ಮ ಒಂದು ತಾಳೆ ಅನುಭವವನ್ನು ಹಂಚ್ಕೊಂಡಿದ್ದೀರಿ ರೈತರು. ನೀವು ಅಂದಂಗೆ ಭಾಳಷ್ಟು ಕ್ಷೇತ್ರ ಮಾಡಬಾರ್ದು, ಒಂದು 20 ಎಕರೆ ಇದ್ರೆ 10 ಎಕರೆ ಮಾಡ್ಕೊಂಡು 10 ಎಕರೆ ಇತರ ಬೆಳೆಗಳಿಗೆ ಹೋಗೋದು ಒಳ್ಳೇದು. ಜೊತೆಗೆ ಎಕರೆಗೆ 10 ಟನ್ ಬರ್ತಾ ಇದೆ, ಒಳ್ಳೆ ಲಾಭ ಇದೆ. ನೀವು ಅಂದಂಗೆ 1 ಎಕರೆಗೆ 90,000 ರೂಪಾಯಿ ನನಗೆ ಉಳಿತಾ ಇದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. 50-60 ಸಾವಿರ ರೂಪಾಯಿ ಖರ್ಚಾದರೂ 90,000 ರೂಪಾಯಿ ಉಳಿತಾ ಇದೆ, ಒಳ್ಳೆ ಬೆಳೆ ಮತ್ತು ಒಳ್ಳೆ ಆದಾಯ ಇದೆ ಅಂತಕ್ಕಂಥ ಬೆಳೆಯನ್ನು ಹೇಳಿದ್ರಿ. ರೈತರು ಇಂಥ ವಿಚಾರವನ್ನು ಗಮನಿಸಿ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ಸರ್ಕಾರ ಹಲವಾರು ಒಂದು ಉತ್ಸಾಹ ಕೊಡ್ತಾ ಇದೆ, ಪ್ರೇರಣೆ ಕೊಡ್ತಾ ಇದೆ ಈ ಒಂದು ತಾಳೆಯನ್ನು ಬೆಳಿಲಿಕ್ಕೆ. ಯಾರ್ಯಾರು ಭೂಮಿ ಜಾಸ್ತಿ ಇದೆ, ನೀರಿನ ಅನುಕೂಲತೆ ಇದೆ ಅಂತ ರೈತರು ತಾಳೆಯನ್ನು ಬೆಳಿಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೆ ದೇವದುರ್ಗ ತಾಲೂಕಿನ ಮುದಗೋಟ ಗ್ರಾಮದ ವೆಂಕಟ್ ನಾರಾಯಣ್ ಚೌಧರಿ ಅವರ ತಾಳೆ ಬೆಳೆಯ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ, ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಹತೋಟಿ ಕುರಿತು ಕೀಟ ತಜ್ಞರಾದ ಡಾಕ್ಟರ್ SG ಹಂಚಿನಾಳ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಾನು ಡಾಕ್ಟರ್ SG ಹಂಚಿನಾಳ್ ಅಂತೇಳಿ ಕೃಷಿ ವಿಶ್ವದ ರಾಯಚೂರಿನ ಹತ್ತಿ ವಿಭಾಗದಲ್ಲಿ ಕೀಟ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ತಮಗೆ ನಾನು ಈ ಹತ್ತಿಯಲ್ಲಿ ಬರ್ತಕ್ಕಂಥ ರಸಹೀರ ಕೀಟಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಭಾಗದಲ್ಲಿ ಸಾಕಷ್ಟು ಹತ್ತಿಯನ್ನು ಬಿತ್ತನೆ ಮಾಡಿದ್ದಾರೆ ಜೂನ್ ತಿಂಗಳಿಂದ ಇಲ್ಲಿವರೆಗೆ. ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಹತ್ತಿಗಳು ಬಿತ್ತಿದವರು ಒಂದು 20-30 ದಿವಸದ ಬೆಳೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಇತ್ತೀಚೆಗೆ ಕೆಲವೊಂದು ರಸ ಇರೋ ಕೀಟಗಳ ಕಂಪ್ಲೇಂಟ್ಸ್ ಭಾಳಷ್ಟು ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಅಂದರೆ ಇದು ಥ್ರಿಪ್ಸ್ ನುಸಿ ಅಂತ ಬರ್ತದೆ. ಅಂದರೆ ಎಲೆ ಕೆಳಗಡೆ ಹಳದಿ ಬಣ್ಣದ ಉದ್ದನ ಹುಳುಗಳು ಕಂಡು ಬರ್ತವೆ. ನೀವು ಈ ಚಿಗುರು ಎಲೆಗಳ ಕೆಳಗಡೆ ತಿರುಗಿಸಿ ನೋಡಿದ್ರೆ ಕಂಡು ಬರ್ತವೆ ಸಣ್ಣ ಸಣ್ಣ ಹರಿದಾಡಂತ ಹಳದಿ ಬಣ್ಣದ ಹುಳುಗಳು ಕಂಡು ಬರ್ತವೆ. ಇವು ಏನು ಮಾಡ್ತಾವೆ ಅಂದರೆ ಎಲೆ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆಯನ್ನು ಅದು ಬೆಳವಣಿಗೆ ಕುಂಠಿತಗೊಳಿಸ್ತದೆ ಮತ್ತು ಭಾಳಷ್ಟು ನೀವು ಅದನ್ನು ಕಂಟ್ರೋಲ್ ಮೆಜರ್ಸ್ ತಗೊಳ್ಳೋದಿಲ್ಲ. ಅಂದರೆ ಯಾವುದೇ ಸಿಂಪಡಣೆ ತೆಗೆದುಕೊಳ್ಳದೆ ಹೋದರೆ ಆ ಎಲೆಗಳು ಒಂಥರ ಒಣಗದಂಗೆ ಆಗ್ತವೆ. ತಿರುಗಿ ಬಿಸಿಲಿಗೆ ತಿರುಗಿಸಿ ನೋಡಿದ್ರೆ ಒಂಥರ ಸಿಲ್ವರ್ ಕಲರ್ ಮಿಂಚಿದಂಗೆ ಕಂಡು ಬರ್ತದೆ. ಇದು ಈ ಕೀಟದಿಂದ ಆಗುವ ಬಾಧೆಯ ಲಕ್ಷಣಗಳು. ಇದೇನು ಮಾಡಬೇಕು ಅಂದರೆ ರೈತರು ಅಲ್ಲಲ್ಲಿ ಒಂದು ನಿಮ್ಮ ಹೊಲಗಳಲ್ಲಿ ಒಂದು ಎಕರೆದಾಗ ಒಂದು 8-10 ಗಿಡಗಳು ಅಲ್ಲಲ್ಲಿ ನೋಡಬೇಕು. ಒಂದು ಎಲೆ ಕೆಳಗಡೆ ಕನಿಷ್ಠ ಒಂದು 8-10 ಹುಳುಗಳು ಕಂಡು ಬಂದು ಅಂದರೆ ಇದು ಸಿಂಪಡಣೆ ಮಾಡಲಿಕ್ಕೆ ಯೋಗ್ಯವಾದಾಗಿದೆ ಅಂತ ಅರ್ಥ. ಒಂದೆರಡು ಕೀಟಗಳಿದ್ದರೆ ಮಾಡುವ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಕೀಟ ಅಂದರೆ ಇದು ಹಸಿರು ಜಿಗಿ ಹುಳ. ಅದು ಸಹ ಅಲ್ಲಲ್ಲಿ ಈಗ ಕಂಡು ಬರ್ತಾ ಇದೆ. ಇದು ಸಹ ಎಲೆ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರ್ತವೆ. ಇವು ಪ್ರೌಢ ಕೀಟಗಳು ಮತ್ತು ಮರಿ ಕೀಟಗಳು. ಹೀಗಾಗಿ ಮೊದಲು ಇದಕ್ಕೆ ಲಕ್ಷಣಗಳು ಯಾವ ರೀತಿ ಇರ್ತವೆ ಅಂದರೆ ಎಲೆ ಹಂಚಿಕೊಂಡ ಮೊದಲು ಹಳದಿ ಬಣ್ಣಕ್ಕೆ ತಿರುಗ್ತದೆ, ಆಮೇಲೆ ಇದು ಕೆಂಪು ಬಣ್ಣಕ್ಕೆ ತಿರುಗಿಬಿಟ್ಟು ಹಂಚೆಲ್ಲ ಕೆಳಮುಖವಾಗಿ ಮುದುರ್ತವೆ ಭಾಳಷ್ಟು ಸೀವಿಯರ್ ಆಗಿ ಬಂದರೆ. ಆದರೆ ಈ ರೀತಿ ಅದು ರಸ ಇರೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು ಯಾವುದೇ ಸಿಂಪಡಣೆ ಕೈಗೊಳ್ಳೋದ್ರಿಂದ ಕಂಪ್ಲೀಟ್ ಗಿಡ ಬೆಳವಣಿಗೆ ಕಡಿಮೆ ಆಗ್ತದೆ. ಹೀಗಾಗಿ ಇದನ್ನು ಸಹ ಈಗ ನಮ್ಮ 30-ರಿಂದ ಹೆಚ್ಚು ಕಡಿಮೆ 90 ದಿವಸವರೆಗೆ ಈ ಕೀಟಗಳು ಹೆಚ್ಚಾಗಿ ಕಂಡು ಬರ್ತವೆ ನಮ್ಮ ಭಾಗದಲ್ಲಿ. ಆಮೇಲೆ ಇನ್ನೊಂದು ಇತ್ತೀಚೆಗೆ ಇನ್ನೊಂದು ಕಂಡು ಬರ್ತಾ ಇರೋದಂದ್ರೆ ಎಫಿಡ್ ಏನು ಅಂತ ಕರಿತೀವಿ. ಇದು ಗುಂಪು ಗುಂಪಾಗಿರ್ತದೆ ಎಲೆ ಕೆಳಗಡೆ. ಇದು ಹಸಿರು ಬಣ್ಣದಿರ್ತದೆ ಅಥವಾ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದಿರ್ತದೆ. ಇವು ಸಹ ಗುಂಪಾಗಿ ಇದ್ಕೊಂಡ್ಬಿಟ್ಟು ಇವು ಸಹ ರಸ ಇರ್ತವೆ. ಎಲೆ ಕೆಳಭಾಗದಲ್ಲಿ ನೋಡಿದ್ರೆ ನೀವು 100 ಕಂಡು ಬರ್ತವೆ. ಈ ರೀತಿ ನೀವು ಅಲ್ಲಲ್ಲಿ ಒಂದೊಂದು ಗಿಡಗಳು ಕಂಡು ಬಂದಲ್ಲಿ ಈ ರೀತಿ ಕಂಡು ಬಂದರೆ ಇವು ಸಹ ಏನು ಮಾಡ್ತಾವೆ ಅಂದರೆ ಎಲೆ ಕೆಳಭಾಗದಲ್ಲಿ ಇದ್ಕೊಂಡು ರಸ ಇರೋದ್ರಿಂದ ಜಾಸ್ತಿ ರಸ ಇರೋದ್ರಿಂದ ಈ ಒಂದು ಅಂಟು ದ್ರವವನ್ನು ಸ್ರವಿಸ್ತಾ ಇವು. ಅಂಟು ದ್ರವ ಏನು ಮಾಡ್ತದೆ ಅಂದರೆ ನಿಮಗೆ ಈ ಇದ್ರ ಮೇಲೆ ಎಲೆ ಕೆಳಮ್ಯಾಗೆ ಬಿತ್ತಂದ್ರೆ ಲೇಟಾಗಿ ಸ್ವಲ್ಪ ಕಪ್ಪು ಬೂಸ್ಟ್ ಬೆಳೀತದೆ. ಅದ್ರ ಮೇಲೆ ಬೆಳೆದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಕಡಿಮೆ ಮಾಡಿಬಿಟ್ಟು ಒಟ್ಟಾರೆಯಾಗಿ ಗಿಡದ ಬೆಳವಣಿಗೆಯನ್ನು ಅದು ಕುಂಠಿತಗೊಳಿಸ್ತದೆ. ಇವು 3 ಕೀಟಗಳು ಈಗ ಪ್ರಮುಖವಾಗಿ ಕಂಡು ಬರ್ತಾ ಇದ್ದಾವೆ. ಹೆಚ್ಚು ಕಡಿಮೆ ಈ 3 ಕೀಟಗಳು ನಮಗೆ ಈ 30 ದಿವಸದಿಂದ 90 ದಿವಸದವರೆಗೆ ಅತಿ ಹೆಚ್ಚಾಗಿ ನಮಗೆ ಕಂಡು ಬರ್ತದೆ. ಇವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ನಾವು ಈಗ ಅಂದರೆ ಎಲ್ಲ BT ಹತ್ತಿಗಳಿಗೂ ಇದನ್ನು ಮಾಡಿರ್ತಾರೆ ಅಂದರೆ ಬೀಜೋಪಚಾರ ಮಾಡಿರ್ತಾರೆ. ಹೀಗಾಗಿ 30 ದಿವಸಗಳವರೆಗೆ ಯಾವುದೇ ಕೀಟನಾಶಕಗಳ ಸಿಂಪಡಣೆ ಬೇಕಾಗೋದಿಲ್ಲ. ಮುಂದೆ 30 ದಿವಸದ ನಂತರ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಈ ಬೇವಿನ ಮೂಲದ ಕೀಟನಾಶಕಗಳನ್ನು ಯಾವುದಾದ್ರು ತೊಗೊಂಡ್ಬಿಟ್ಟು ಅದೊಂದು ಲೀಟ್ರಿಗೆ 2-3 ml ಹಾಕಿಬಿಟ್ಟು ಸಿಂಪಡಣೆಯನ್ನು ಕೈಗೊಳ್ಬೇಕು. ಇದು ಏನು ಮಾಡ್ತದೆ ಅಂದರೆ ಬೇವಿನ ಎಣ್ಣೆ ಅಂದರೆ ಹುಳುಗಳಿಗೆ ಅದು ಕೈ ವಾಸನೆ ಇರೋದ್ರಿಂದ ಅದು ಹತ್ರ ಬರೋದಿಲ್ಲ ಮತ್ತು ತತ್ತಿ ಇಡೋದಿಲ್ಲ ಮತ್ತು ಅವಕ್ಕೆ ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ಈ ಕೀಟಗಳನ್ನು ಅದನ್ನ ಕಂಟ್ರೋಲ್ ಮಾಡ್ತವೆ. ಮೊದಲನೇದಾಗಿ ಬೇವಿನ ಎಣ್ಣೆ ಸ್ಪ್ರೇ ಮಾಡಿರಿ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಜೈವಿಕ ಇದು ಸಿಗ್ತದೆ ಕೃಷಿ ವಿಶ್ವದ ರಾಯಚೂರಿನಲ್ಲಿ ಬೆವೇರಿಯಾ ಅಂತ ಸಿಗ್ತದೆ. ಅದು ಜೈವಿಕ ಶಿಲೀಂದ್ರನಾಶಕ ಅಂತ ಕರಿತೀವಿ. ಅದನ್ನು ಸಹ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಅದೊಂದು ಲೀಟ್ರಿಗೆ 1-2 gram ಹಾಕಿಬಿಟ್ಟು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ತೇವಾಂಶ ಅಂದರೆ ವಾತಾವರಣದಲ್ಲಿ ಸ್ವಲ್ಪ ಆರ್ದ್ರತೆ ಐತೆ ಮಳೆ ಬಂದಾಗ ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ಡ್ರೈ ಇದ್ದಾಗ ಅದು ಅಷ್ಟೊಂದು ಸರಿಯಾಗಿ ಕೆಲಸ ಮಾಡೋದು, ಬಟ್ ಮಳೆ ಬಂದಾಗ ಅಥವಾ ಆರ್ದ್ರತೆ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತದೆ. ಅದನ್ನು ಸಹ ಸ್ಪ್ರೇ ಮಾಡ್ಬೋದು. ತದನಂತರ ಇದು ಬಿಟ್ಟರೆ ಮತ್ತು ನಮ್ಮ ಕೀಟನಾಶಕಗಳಿಗೆ ಬಂದರೆ ಈ ಥಯೋಮಿಥಾಕ್ಸಾಮ್ ಅಂತ ಸಿಗ್ತದೆ, ಆಕ್ಟ್ರಾ ಅಂತ ಕರಿತೀವಿ. ಅದು ಎಕರೆಗೆ 1-40 gram ಬೇಕಾಗ್ತದೆ. ಅದನ್ನು ಎಷ್ಟು ಲೀಟ್ರ್ ಹೋಗ್ತದೆ ಅಷ್ಟಕ್ಕೆ ನೀವು ಅದನ್ನು ಸರಿಯಾಗಿ ಸಿಂಪಡಣೆ ಮಾಡ್ಕೊಂಡ್ಬಿಟ್ರೆ ಈ ಥ್ರಿಪ್ಸ್ ನುಸಿಗೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ಇದಾದ ಬಿಟ್ಟರೆ ಇನ್ನೊಂದು ಕೀಟನಾಶಕ ಅಂದರೆ ಇದು ಏನಪ್ಪ ಫ್ಲೋನಿಕಮಿಡ್ ಅಂತ ಕರಿತೀವಿ ಅಥವಾ ಉಲಾಲ ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರ್ಬೋದು. ಅದು ಸಹ ಒಂದು ಎಕರೆಗೆ ಅದು ಒಂದು 60 gram ಬೇಕಾಗ್ತದೆ. ಒಂದು ಎಕರೆಗೆ ಒಂದು 60 gram ಕಲಸ್ಕೊಂಡ್ಬಿಟ್ಟು ನಿಮ್ಗೆ ಈ ಸ್ಪ್ರೇ ಎಷ್ಟು ಟ್ಯಾಂಕ್ ಬೇಕಾಗುತ್ತೋ ಅಷ್ಟಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಇದರಿಂದ ನೀವು ಥ್ರಿಪ್ಸ್ ನುಸಿ ಮತ್ತು ಜಿಗಿ ಹುಳ ಮತ್ತು ಈ ರಸ ಇದು ಎಫಿಡ್ ನುಸಿ ಎಲ್ಲವೂ ಅದನ್ನಿಂದ ಕಂಟ್ರೋಲ್ ಮಾಡ್ಬೋದು, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಅದು ಬಿಟ್ಟರೆ ಇನ್ನೊಂದು ಕೀಟನಾಶಕ ಅಂದರೆ ಇದು ಡೈನೊಟೆಫಿರಾನ್ ಅಂತ ಕರಿತೀವಿ ನಾವು. ಡೈನೊಟೆಫಿರಾನ್ ಅಥವಾ ಇದರಲ್ಲಿ ಟೋಕನ್ ಅಥವಾ ಒಸಿನ್ ಅಂತ ಸಿಗ್ತದೆ ಮಾರ್ಕೆಟಲ್ಲಿ. ಅದು ಸಹ ಎಕರೆಗೆ ಒಂದು 60 gram ಬೇಕಾಗ್ತದೆ. ಅದನ್ನು ಸಹ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಈ ಶಾವಿಗೆ ರೂಪದಲ್ಲಿ ಸಣ್ಣ ಹರಳು ರೂಪದಲ್ಲಿ ಸಿಗ್ತವೆ, ಅವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎಕರೆಗೆ ಅಷ್ಟು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಹತೋಟಿ ಆಗ್ತದೆ. ಇವು ಬಿಟ್ಟು ಬೇರೆ ಕೀಟನಾಶಕಗಳನ್ನು ಈಗ ಬಳಸೋದು ಅಷ್ಟೊಂದು ಸೂಕ್ತವಲ್ಲ. ಈ ಮೊನೊಕೊಟೋಫಾಸು ಇವೆಲ್ಲ ಸ್ವಲ್ಪ ಈ ಕೀಟನಾಶಕಗಳು ಅವಕ್ಕೆ ಪ್ರತಿರೋಧಕ ಶಕ್ತಿಯನ್ನು ಬಳಸಿಕೊಂಡಿದ್ದಾವೆ, ಹೀಗಾಗಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಇದು ಬಿಟ್ಟರೆ ಇನ್ನೊಂದು ಈ ಕಾಂಬಿನೇಷನ್ ಪ್ರಾಡಕ್ಟ್ಸ್ ಬಂದ ಸಾಕಷ್ಟು ಮಾರ್ಕೆಟ್ನಲ್ಲಿ, ಅಂದರೆ ಎರಡೆರಡು ಕೀಟನಾಶಕಗಳು ಮಿಕ್ಸ್ ಆಗಿದ್ದಿದ್ದಾವೆ. ಅದರಲ್ಲಿ ಒಂದು ಈ ಅಸಿಫೇಟ್ ಮತ್ತು ಇಮಿಡಾಕ್ಲೋಪ್ರಿಡ್ ಅಂತಿದೆ, ಅದು ಲ್ಯಾನ್ಸರ್ ಗೋಲ್ಡ್ ಅಂತ ಸಿಗ್ತದೆ, ಅದು ಸಹ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ನಿಮಗೆ ಅಂದರೆ ಎಲ್ಲ ಕೀಟಗಳಿದ್ದರೆ ಥ್ರಿಪ್ಸ್ ನುಸಿ, ಎಫಿಡ್ ಮತ್ತು ಆಸಿರ್ಜಿಗಳೆಲ್ಲ ಕಂಡು ಬಂದರೆ ಇದು ಲ್ಯಾನ್ಸರ್ ಗೋಲ್ಡನ್ನು ಇದು ಒಂದು ಲೀಟ್ರಿಗೆ ಒಂದು 2 ಗ್ರಾಮ್ನಷ್ಟು ಹಾಕಿಬಿಟ್ಟು ಸ್ಪ್ರೇ ಮಾಡಿದ್ರೆ ಅಂದರೆ ಎಕರೆಗೆ ಒಂದು 300-400 ಗ್ರಾಮ್ ಬೇಕಾಗ್ತದೆ. ಇದನ್ನು ಸ್ಪ್ರೇ ಮಾಡಿದ್ರೂ ಸಹ ಎಲ್ಲ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಈಗ ಈ 30-50 ದಿವಸಗಳಲ್ಲಿ ಈ ಕೀಟಗಳು ಬರ್ತವೆ, ಇದಕ್ಕೆ ಸದ್ಯಕ್ಕೆ ಇಷ್ಟು ಸಾಕು. ಇದನ್ನು ಸಿಂಪಡಣೆ ಮಾಡಿದ್ರೆ ನೀವು ಇದನ್ನು ಎಲ್ಲ ಕೀಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನೀವು ಹತೋಟಿಯನ್ನು ಮಾಡಬಹುದು. ಧನ್ಯವಾದಗಳು. ಇದುವರೆಗೆ ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಹತೋಟಿ ಕುರಿತು ಕೀಟ ತಜ್ಞರಾದ ಡಾಕ್ಟರ್ SG ಹಂಚಿನಾಳ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಈಗ ಹವಾಮಾನ ಮುನ್ಸೂಚನೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು 1-2 ದಿನ ಕಡಿಮೆ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ 20-22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %84-86% ಮತ್ತು ಕನಿಷ್ಠ ಆರ್ದ್ರತೆ 44-46% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 1-3 ಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮಣ್ಣಿನಲ್ಲಿನ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ ಬೇಸಾಯ, ಮಲ್ಟಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಹೆಸರು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಎಕ್ಸಾಕೋನೋಜೆಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋ ಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಭತ್ತ ಸಸಿಮಡಿ ತಯಾರಿಕೆ. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೆಲುಗೊಬ್ಬರವಾಗಿ ಕೊಡಬೇಕು. ಮೆಣಸಿನಕಾಯಿ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಫ್ಥಲಿನ್ ಆಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಿಸಬಹುದು. ಜಾನುವಾರುಗಳು. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸ ಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭ ಹೆಚ್ಚಿಸಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮಾನ್ವಿ ತಾಲೂಕಿನ ಪೇಟೆ ಧಾರಣೆ, ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 1,800 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2,574 ರೂಪಾಯಿಯಿಂದ 2,582 ರೂಪಾಯಿ. ರಾಯಚೂರಿನ ಪೇಟೆ ಧಾರಣೆ, ಶೇಂಗಾ 3,675 ರೂಪಾಯಿ 3,675 ರೂಪಾಯಿಯಿಂದ 5,499 ರೂಪಾಯಿ, ಈರುಳ್ಳಿ 660 ರೂಪಾಯಿಯಿಂದ 1,330 ರೂಪಾಯಿ, ಭತ್ತ ಸೋನಾ ಮಸೂರಿ 1,115 ರೂಪಾಯಿಯಿಂದ 1,956 ರೂಪಾಯಿ, ಕೆಂಪು ತೊಗರಿ 5,321 ರೂಪಾಯಿಯಿಂದ 7,407 ರೂಪಾಯಿ. ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ, ಭತ್ತ ಹೊಸದು 2,000 ರೂಪಾಯಿಯಿಂದ 2,082 ರೂಪಾಯಿ, ಭತ್ತ ಹಳೆಯದು 2,100 ರೂಪಾಯಿಯಿಂದ 2,300 ರೂಪಾಯಿ. ಇದುವರೆಗೆ ಮಾನ್ವಿ, ರಾಯಚೂರು ಹಾಗೂ ಸಿಂಧನೂರು ತಾಲೂಕಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಏನ್ ರಮಕೋ, ತಲೆ ಮೇಲೆ ಕೈ ಎತ್ಕೋತಿದ್ಯಾ? ಏನಾಯ್ತು ಬಾಗುಪ್ಪಣ್ಣ? ಏನು ಅಂತ ಹೇಳಿ, ಬೇಸಾಯ ಮನೆ ಮಕ್ಕಳೆಲ್ಲ ಸಹಾಯ ನಂಗೆ ಆಗ್ಬಿಟ್ಟದೆ ನನ್ ಬದುಕು. ಹಂಗ್ಯಾಕ ಕಾಂತಿ, ಈಗ ಕಾಲ ಬದಲಾಗದೆ, ಗಾದೆ ಓಸಿ ಬದಲಾಯಿಸ್ಕೋ. ಬೇಸಾಯ ಮನೆ ಮಕ್ಕಳಿಗೆಲ್ಲ ಆದಾಯ. ವಾ, ಅದೇಂಗಪ್ಪ? ಅದನ್ನ ನಾನು ಹೇಳಕ್ಕಿಲ್ಲ, ಕೃಷಿ ಸಚಿವರು ಹೇಳ್ತಾರೆ, ಓಸಿ ಕೇಳು. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಕೈಗೊಳ್ಳಲು ಮತ್ತು ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ವಿಸ್ತರಿಸಲು ಇದೊಂದು ಸುವರ್ಣಾವಕಾಶ. ವೈಯಕ್ತಿಕ ಕಿರು ಉದ್ಯಮಗಳನ್ನು ಬೆಂಬಲಿಸುವ ಸಲುವಾಗಿ ಪ್ರತಿ ಘಟಕಕ್ಕೆ 10 ಲಕ್ಷದವರೆಗೂ ರೈತ ಉತ್ಪಾದಕರ ಸಂಸ್ಥೆಗಳಿಗೂ ಮತ್ತು ಸಹಕಾರಿ ಸಂಘಗಳಿಗೂ ಕೂಡ ಯೋಜನಾ ವೆಚ್ಚದ 35% ಸಹಾಯಧನ. ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಸಣ್ಣ ಪರಿಕರಗಳನ್ನು ಖರೀದಿಸಲು 40,000 ಬಂಡವಾಳ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಾಲ ಸಂಪರ್ಕ ಸಹಾಯಧನವನ್ನು ನೀಡಲಾಗುವುದು. ರೈತರನ್ನು ಉದ್ಯಮೆದಾರರನ್ನಾಗಿ ಮಾಡಲು ಸರ್ಕಾರದ ಈ ಯೋಜನೆಗೆ ಕೈಜೋಡಿಸಿ ಸ್ವಾವಲಂಬಿಗಳಾಗಿರಿ. ಜೈ ಹಿಂದ್, ಜೈ ಕಿಸಾನ್. ಇದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದ ಪ್ರಕಟಣೆ. ಕುಷ್ಟಗಿಯ ಶರಣಪ್ಪ ಬನ್ನಿಗೋಳ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಣವರನೇ ತ್ರಿಶಾಂಭವೇ ಸುಕುಮಾರ ಪಾಪ ಸಂಹ